ಬಂದ ಜಗಕ್ಕೆ ಗುರುದೇವ ದತ್ತ ಬಂದ ಜಗಕ್ಕೆ ದತ್ತ ಬಂದ ಜಗಕ್ಕೆ ಗುರುದೇವ ದತ್ತ ಬಂದ ಜಗಕ್ಕೆ ಹತ್ತಾವತಾರವ ಎತ್ತಿ ಧರೆಯುಳು ದತ್ತಾವತಾರದಿ ಬೆತ್ತಲ ಸರಹರು ಹತ್ತಾವತಾರವ ಎತ್ತಿ ಧರೆಯುಳು ದತ್ತಾವತಾರದಿ ಭಕ್ತರ ತಲಹನು ದತ್ತ ಬಂದ ಜಗಕ್ಕೆ ಗುರುದೇವ ದತ್ತ ಬಂದ ಜಗಕ್ಕೆ ಅತ್ರಿ ಅನಸೂಯೆಯ ಪುತ್ರನಾಗಿ ಅವ ಬಾಲಲೀಲೆಗಳ ತೋರಿ ನಲಿಸಲು ಶ್ರೀಪಾದವಲ್ಲಭ ನಾಮದಿಂದರೆಗಳು ಭಕ್ತ ಬಂಧುಗಳ ಪೊರೆಯಲು ಇಳಿದು ದತ್ತ ಬಂದ ಜಗಕ್ಕೆ ಗುರುದೇವ ದತ್ತ ಬಂದ ಜಗಕ್ಕೆ ದೇವಿ ಶಾರದ ದಾಸಿಯ ಪಾಲಿಸಿ ಆಸ್ತಿಕ ಮನುಜರ ಮನದಲ್ಲಿ ನೆಲೆಸಿ ನಾಸ್ತಿಕ ಮನುಜರ ಮನವನ್ನು ಕಲಕಿಸಿ ನಾಸ್ತಿಕ ಮನುಜರ ಮನವನ್ನು ಕಲಕಿಸಿ ಆಸ್ತಿಕ ನಾಸ್ತಿಕ ಜನಗಳ ಪಾಲಿಸಿ ದತ್ತ ಬಂದ ಜಗಕ್ಕೆ ಗುರುದೇವ ದತ್ತ ಬಂದ ಜಗಕ್ಕೆ ದತ್ತ ಬಂದ ಜಗಕ್ಕೆ ಗುರುದೇವ ದತ್ತ ಬಂದ ಜಗಕ್ಕೆ ದತ್ತ ಬಂದ ಜಗಕ್ಕೆ ಗುರುದೇವ ದತ್ತ ಬಂದ ಜಗಕ್ಕೆ